ಆ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ ಮಾಲ್ದಾಗ ಮನೆಗೆ ಮೆಚ್ಚಿಯನ್ನನು ನಿಂದೆಗೆ ಗುರಿ ಮಾಡುವುದು ಉಚಿತವೇ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾತೆ ಶ್ರೀಕೃಷ್ಣ ಪರಮಾತ್ಮರು ಎನ್ನ ಮ್ಯಾಗಿನ ಮನಸ್ಸು ತೆಗೆದು ಇನ್ನೊಬ್ಬಳ ಮ್ಯಾಲೆ ಇಟ್ಟು ಇಟ್ಟು ನನ್ನನ್ನ ಮನ್ಮಥನ ಬಾಣಕ್ಕೆ ಗುರಿ ಮಾಡ್ಯಾರ ಇದವ್ರ ತಪ್ಪಲ್ಲ ತಪ್ಪರ್ಲ ಹೋಗಿ ಕೇಳ ಬಾ ಹಂಗಾರ ಕೇಳಿ ಬರ್ತೇನ್ರಿ ಏ ದೂತೆ ತಪ್ಪು ಹುಳು ಕ್ರಿಮಿನಾದ ಏನಂದ್ರ ಹೇಳ್ತೇನೆ ಕೇಳು ಸುದತಿ ನಿನ್ನಯ ಕದುಪಿಗೆ ತುಂಬನವ ನೇಕಲು ತುಂಬನವ ನೇಕಲು ಸುದತಿ ನಿನ್ನಯ ಕದುಪಿಗೆ ತುಂಬನವ ಸುದತಿ ನಿನ್ನಯ ಕದುಪಿಗೆ ಚುಂಬನವ ನೀಕಲು ಚುಂಬನವ ನೀಕಲು ಸುದತಿ ನಿನ್ನಯ ಕದುಪಿಗೆ ಚುಂಬನವ ದೂತೆ ಹೋರೆ ರುಕ್ಮಿಣಿ ನನ್ನ ಪ್ರೀತಿಯವಳು ನನ್ನ ಪಟ್ಟದರಸಿ ಅಂತ ತಿಳಿದು ಆಕಿ ಮಂದಿರಕ್ಕೆ ಬಂದು ಎಡದೋಡಿ ಮೇಲೆ ಆಕಿನ ಕುಂಡ್ರಿಸಿಕೊಂಡು ಆಕಿಗೆ ಚುಂಬನ ಕೊಡಬೇಕಂತ ಹೋದ್ರೆ ಆಕೆ ಏನ್ ಮಾಡ್ಬೇಕು ಹೇಳು? ಏನ್ ಮಾಡಿದಿರಿಪ್ಪ? ತಾ ಉಟ್ಟಂತ ಪೀತಾಂಬರದ ಸೆರಗಿಂದ ತನ್ನ ಮುಖ ವಾರ ಮಾಡ್ಕೊಳ್ಬೇಕೇನು? ಹೌದ್ರ, ಇದಕ್ಕೆ ತಪ್ಪು ಹೌದಲ್ಲ? ತಪ್ಪು ಪೂರ್ತಿ ಬಿಡ್ರಿ. ಹೇಳ್ ಬಾಂಗಾರ ಹೇಳ್ತನ್ರಿ. ಏ ದೂತೆ, ಏನೋ ಇದು? ಏನು ಇನ್ನು ತಪ್ಪು ಅವ್ರ ಕಡೆನಾದ? ಏನದರಿ? ಹೇಳ್ತೀನಿ ಕೇಳ. ಹೇಳ್ರಿ. ಚದುರ ನೀ ಕೇಳೋ ಮದನ, ಚದುರ ನೀ ಕೇಳೋ, ಚದುರ ನೀ ಕೇಳೋ ಮದನ, ಚದುರ ನೀ ಕೇಳೋ, ಚದುರ ನೀ ಕೇಳೋ ಮದನ, ಚದುರ ನೀ ಕೇಳೋ, ಚದುರ ನೀ ಕೇಳೋ ಮದನ, ಕಲಹರಿ ಉದಕ ಸುರಿಯಲು ಮದನ, ಕಲಹರಿ ಕುಲದ ಚರಗಿಲೋ ರಸಿದೆ ಏನ್ ಹೇಳ್ರಿ ಮದನ ಕದನ ಕಲಾಪದ ಸಮಯದೊಳಗ ಮದನ ಕದನ ಕಲಾಪದ ಸಮಯದೊಳಗ ಮುಖದ ಮೇಲೆ ಸ್ವಲ್ಪ ಕಿರಿ ಬೆವರ್ ಬಿಟ್ಟಿತ್ತು ಅದು ಬಿಡಬಾರ್ದ್ರವ್ವ ಏ ದೂತೆ ಏನಕ್ಕೈತಿ ಅದು ಬಿಟ್ರ ಅದು ಸತ್ತಾಗಿ ಬಿಡ್ತತಿ ಏಯ್ ಚೇಷ್ಟಾ ಮಾಡಬಾರ್ದು ನನ್ನ ಮುಖದ ಮೇಲೆ ಕಿರಿ ಬೆವರ್ ಬಿಟ್ಟಿತ್ತಂತ ಹೇಳಿ ಉಟ್ಟಂತ ಪಿತಾಂಬರದ ಸೆರಗಿನಿಂದ ಮುಖ ಒರೆಸ್ಕೊಳ್ಳಿಕ್ಕಾಗಿ ಹೋದೆ ಇಷ್ಟಕ್ಕಾಗಿ ಪರಮಾತ್ಮರು ಸಿಟ್ಟಾಬೇಕೇನು ಓಹೋ ಸ್ವಲ್ಪ ಮುಖ ವಾರ ಆದ್ಮೇಲೆ ಸಿಟ್ಟಾಗಿಬಿಟ್ರನ ತಪ್ಪಲ್ಲ ಮತ್ತೆ ಕೇಳ್ಬಾ ಹೋಗಂಗಾರ ಹೇಳ್ತೀನಿ ಏ ದೂತೆ ತಪ್ಪು ಇನ್ನ ಅವಳದ ಹೇಳ್ತೇನೆ ಕೇಳು ಸಾರ